ರೈತ ಮಹಿಳೆಯಾದಂತಹ ಶ್ರೀಮತಿ ಬಸಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಹೈನುಗಾರಿಕೆಯನ್ನ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಬಸಮ್ಮ ಅವರೇ. ನಮಸ್ಕಾರ. ಬಸಮ್ಮ ಅವರೇ, ಹೇಳಿ ಈಗ ನೀವು ಈ ಕೃಷಿ ಬದುಕು ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ರಾ? ನಾವಲ್ಲೇ 30 ವರ್ಷಕ್ಕಿಂತ ಜಾಸ್ತಿ ಮಾಡ್ತಾ ಇದೀವಿ. ತವ್ರ ಮನೆಯಲ್ಲೂ ಮಾಡಿದ್ವಿ, ಇಲ್ಲೂ ಮಾಡ್ತಾ ಇದೀವಿ. ಈಗ ಚಿಕ್ಕವರಾಗಿದ್ದಾಗ ನಿಮ್ಮ ಒಂದು ತಂದೆಯ ಮನೆಯಲ್ಲಿ ವಿದ್ಯಾಭ್ಯಾಸ ಇಂಥದ್ ಮಾಡ್ಲಿಲ್ವಾ? ವಿದ್ಯಾಭ್ಯಾಸನೂ ಮಾಡಿಕೊಂತ ಕೆಲಸನೂ ಮಾಡ್ತಾ ಇದ್ವಿ. ಎಲ್ಲ ತನಕ ವಿದ್ಯಾಭ್ಯಾಸ ಮಾಡಿದ್ರೆ? ನಾವು SLC ತನಕ. ಅವತ್ತಿನ ಸಂದರ್ಭದಲ್ಲಿ ಎಲ್ಲ ಇಷ್ಟೊಂದು ಖರ್ಚು ಇರಲಿಲ್ಲ ವಿದ್ಯಾಭ್ಯಾಸಕ್ಕೆ, ಯಾಕೆ ಹೆಚ್ಚಿನ ವಿದ್ಯಾಭ್ಯಾಸ ಯಾಕೆ ಪಡೀಲಿಲ್ಲ? ಆದ್ರೂ ನಮ್ ತಂದೆಯರು ಕಳಿಸ್ತಿದ್ದಿಲ್ಲ ಹೆಣ್ಣು ಮಕ್ಕಳನ್ನು. ಈಗ ನಿಮ್ಗೆ ಓದ್ಬೇಕಂತ ಆಸಕ್ತಿ ಇತ್ತ? ಆಸಕ್ತಿ ಇದ್ರು ಅವ್ರು ಕಳಿಸ್ತಿದ್ದಿಲ್ಲ ಸರ್. ಇವತ್ತು ಏನನ್ಸುತ್ತೆ ನಿಮ್ಗೆ? ಇವತ್ತು ಏನಂದ್ರೆ ಮತ್ತೆ ಬಂದ್ಮೇಲೆ ನೇಮ್ ಮಾಡ್ಕೊಸ ಮತ್ತೆ ಎಲ್ಲಿ ಬಂದಿರ್ತೀವಿ ಅದ್ ಮಾಡ್ಕೊಂಡು ಹೋಗ್ತಲೇ ಇರ್ಬೇಕು ಕೆಲ್ಸಗಳು. ಈಗ ಎಲ್ಲೋ ಒಂದ್ ಕಡೆ ಓದಿದ್ರೆ ಚಲೋ ಇತ್ತು ಅಂತ ಅನ್ಸಲಿಲ್ಲ? ಚಲೋ ಇದ್ರು ಕಳಿಸ್ಬೇಕಲ್ರಿ ಸರ್, ತಂದೆಯರು ಕಳಿಸ್ತಿದ್ದಿಲ್ಲ ನಮ್ಮನ್ನ. ಈಗ ನೀವು ನಿಮ್ ಮಕ್ಕಳನ್ನಾದ್ರೂ ವಿದ್ಯಾಭ್ಯಾಸ ಕಳಿಸ್ತಾ ಇದ್ರೆ? ಕಳಿಸ್ತಾ ಇದೀವಿ ಸರ್. ಎಷ್ಟು ಜನ ಮಕ್ಕಳಿದ್ದಾರೆ, ಏನೇನು ವಿದ್ಯಾಭ್ಯಾಸ ಮಾಡ್ತಾರೆ? ಒಂದ್ ಹೆಣ್ಣು ಒಂದ್ ಗಂಡು, ಒಬ್ಳು BEd ಮಾಡ್ಕೊಂಡು MA ಮಾಡ್ಕೊಂಡು ಗಂಡು ಮನೆಗೆ. ನೌಕರಿ ಸಿಗ್ಲಿಲ್ಲ? ನೌಕರಿ ಸಿಕ್ಕಿಲ್ಲ. ಮಗ ಮಗ ಬೆಂಗಳೂರಲ್ಲಿ ITI ಮಾಡ್ಕೊಂಡು ಕಂಪ್ನಿಗೆ ಹೋಗ್ತಾರೆ. ಪ್ರೈವೇಟ್ ಜಾಬ್ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ. ಏನನ್ಸುತ್ತೆ ನಿಮ್ಗೆ, ಮಕ್ಕಳು ತುಂಬಾ ವಿದ್ಯಾಭ್ಯಾಸ ಪಡ್ಕೊಂಡ್ರಲ್ಲ? ಹೌದು, ನಮ್ಗೆ ಸಂತೋಷ ಆಗ್ತದೆ ಸರ್. ಇನ್ನು ಓದಿಸ್ಬೇಕು ಅಂತ ಇದ್ದಿವಿ ಸರ್, ಆದ್ರೂ ನಾವು ಇದ್ರಲ್ಲಿ ಇದ್ದಾಗ ಅಷ್ಟಕ್ಕ ಕಷ್ಟ ಬಂತು. ಕಷ್ಟ ಕಷ್ಟದಿಂದಲೇ ನಾವು ಓದಿಸಿರೋದು ಮಕ್ಕಳನ್ನ. ಈಗ ಎಷ್ಟೆಕರೆ ಜಮೀನು ಇದೆ ನಿಮ್ದು? 5 ಎಕರೆ ಇದೆ ಸರ್. 5 ಎಕರೆ ಅಂತಂದ್ರೆ ನೀರಾವರಿ ಬರ್ತಾ? ನೀರಾವರಿ 1-2 ಎಕರೆ ಮಾಡಿದ್ವಿ ಸರ್ ನಾವು. ಈಗ ಒಂದೇ ಹತ್ರ ಎಲ್ಲ 5 ಎಕರೆ ಇಲ್ಲ? ಇದೆ ಸರ್, ಒಂದೇ ತೆಗೈತಿ. ಮತ್ತೆ 5 ಎಕರೆ ನೀರಾವರಿ ನೀರಾಗಲ್ಲ? ನೀರಾಗಲ್ಲ ಸರ್. 1 ಎಕರೆಯಲ್ಲಿ 8 ಬೋರ್ ಕೊರಿಸಿರು, 1 ಇಂಚು ಬಿದ್ದಲ್ಲ, ಅದರಲ್ಲೇ ನಾವು ಸಾಕಿದೀವಿ ಅಡಿಕೆ ಗಿಡನ. ಯಾಕೆ ಅಷ್ಟೊಂದು ನೀವು ತಲೆ ಕೆಡಿಸಿ ಅಂದ್ರೆ ಕೊಳವೆ ಹಾಕ್ಸ್ಬೇಕಂತ? ಅದು ಬೆಳೆದು ದಾಳ ಮಾಡಬಾರ್ದು ಅಂತ ಅದನ್ನು ಕೊರಿಸಿ 1 ದನಿ ಇದ್ರು ಅದಕ್ಕೆ ಗಿಡಕ್ಕೆ ಲೈನ್ ಮಾಡಿ ಅದಕ್ಕೆ ನೀರ್ ಬಿಟ್ಕಂತ ಅಡಿಕೆ ಗಿಡ ಬೆಳೆಸಿದ್ವಿ ಸರ್. ಈಗ ಅಡಿಕೆ ಹಾಕಿದ್ರೆ ಆಮೇಲೆ ನೀರು ಕಡಿಮೆ ಆಯ್ತು ನಿಮ್ಗೆ? ಕಡಿಮೆ ಆಯ್ತು ಅಂದ್ರೆ ಈಗ 2 ವರ್ಷ ಕೆಳಗೆ ಮಳೆ ಇರಲಿಲ್ಲ? ಏನ್ ಮಳೆ ಇಲ್ಲ ಅಂದ್ರೆ ನಮ್ ಕಡೆ ನಮ್ ಸೈಡ್ ನೀರ್ ಬೀಳದ ಸರ್, ಅಷ್ಟು ನೀರು ಬಂಡೆ ಜಾಸ್ತಿ ನೆಲ. ಅದರಿಂದ 1-2 ಎಕರೆ 7-8 ಬೋರ್ ಕೊರಿಸಿರು, 1 ಇಂಚ್ ಬಿದ್ರು ಅವು ಆಗಲ್ಲ ಸರ್. ಆದ್ರೂ ಕಳಿಬಾರದು ಅಂತ ಅದನ್ನೇ ಮೇಂಟೈನ್ ಮಾಡ್ತಾ ಇದೀವಿ ಸರ್. ಈಗ ಅಷ್ಟೊಂದು ನೀರಿನ ಸಮಸ್ಯೆ ಇದ್ದಾಗ ನೀವು ಅಡಿಕೆನೆ ಹಾಕ್ಬೇಕು ಅಂತ ಯಾಕೆ ಮನ್ಸು ಮಾಡಿದ್ರೆ? ಬೀಳುತ್ತೆ ಅಂತ ಮಾಡಿದ್ವಿ ಸರ್. ಆದ್ರೂ ಒಂದೊಂದು ಕೊರಿಸ್ತಿದ್ದಂಕಲ್ಲಿ ಅವು ಅಷ್ಟೇ ನೀರು ಬಂದ್ವ. ಆದ್ರೂ ಅಷ್ಟು ಕೂಡಿಕೊಂಡು ಒಂದು ಒಡ್ಡು ತರ ಮಾಡಿಕೊಂಡು ಅದಕ್ಕೆ ಬಿಟ್ಕೊಂಡು ಮೇಂಟೈನ್ ಮಾಡ್ತೇವೆ ಸರ್. ಈಗ ಕಡಿಮೆ ನೀರು ಕೇಳುವಂತ ಬೆಳೆಗಳನ್ನ ಬೆಳಿಬೋದಾಯ್ತು ನೀವಲ್ವಾ? ನಾವು ಬೆಳಿಬೋದಾಯ್ತು, ಆದ್ರೂ ತರಕಾರಿಯನ್ನೆಲ್ಲ ಮಾಡಿದ್ವಿ, ಈಗ ಮಾಡಕ್ ಆಗ್ಬೇಕಲ್ಲ ಸರ್. ಅದರಿಂದ ಈಗ ಅಡಿಕೆ ಮಾಡ್ಕೊಂಡು ಅವನ್ನೇ ಒಂದ್ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಮಾಡ್ಬೇಕು ಅಂತ ಅದೀವಿ. ಮಕ್ಳ ಹತ್ರ ನೌಕರಿ ಹೋದ್ರ ನಾವಿಬ್ರು ಮಾಡಕ್ಕಾಗಲ್ಲ ಸರ್, ಇಬ್ರು ಇರೋದ್ರಿಂದ ಅಡಿಕೆ ಮಾಡ್ಕೊಂಡು. ಈಗ ಅಡಿಕೆಗಾದ್ರೆ ಹೆಚ್ಚು ಆದಾಯ ಕಾಣಬಹುದು? ಅಡಿಕೆಗಾದ್ರೆ ಆದಾಯ ಮಾಡ್ಬೋದು. ಈಗ ತರಕಾರಿ ಆದ್ರೆ ಒತ್ತು ಮಾರ್ಬೇಕು, ಆಗಲ್ಲ ಅಂತಂದು ಇವಾಗ ಅಡಿಕೆ ಮಾಡಿದ್ವಿ ಸರ್. ತರಕಾರಿನೂ ಮಾಡಿದ್ವಿ ಅವಾಗ ಶಕ್ತಿ. ಈಗ ಹೋದ ವರ್ಷ ಈ ವರ್ಷ ಅತಿ ಹೆಚ್ಚಿನದಾಗಿ ಅಡಿಕೆ ಬಹಳಷ್ಟು ಜನ ನಾಟಿ ಮಾಡ್ತಾ ಇದಾರೆ. ಅಡಿಕೆ ಮುಂದೆ ಇದೇ ರೇಟ್ ಸಿಗುತ್ತಂತ ಹೆಂಗೆ ಅನ್ಸುತ್ತೆ? ಎಷ್ಟು ರೇಟ್ ಸಿಗ್ಲಸ್ ಮಾಡಂತೆ ನಾವು ಮಾಡಕ್ಕರ್ತೇವೆ ಮಾಡಿದ್ವಿ ಸರ್. ಅದ್ರ ಮೇಲೂ ಆ ದೇವ್ರ ಇಚ್ಛೆ. ಈಗ 5 ಸಿಗ್ಲಿ 10 ಸಿಗ್ಲಿ ಮಾಡಕ್ಕರ್ತೇವೆ ಮಾಡಿದ್ವಿ ಎಲ್ಲಾರಂತೆ. ಈಗ ನಿಮ್ ತವ್ರ ಮನೆಯಲ್ಲಿ ಅಡಿಕೆ ಬೆಳೆದ್ರ? ಇಲ್ಲ ಸರ್, ಅಲ್ಲಿ ಏನು ಅಲ್ಲಿ ಬೆಳೀತಾ ಇದ್ರು? ನೀವು ಚಿಕ್ಕವರಿದ್ದಾಗ ಶೇಂಗಾ, ಎಳ್ಳು, ಹೆಸರು, ರಾಗಿ, ಬಿಳಿಜಾಳ ಬೆಳೀತಿದ್ವಿ ಸರ್. ಆಮೇಲೆ ನೀರುಳ್ಳಿ ಇಷ್ಟು ಮಾಡ್ತಿದ್ವಿ ಸರ್. ಈಗ ನಿಮ್ದು 5 ಎಕರೆ ಜಮೀನ್ ಐತಲ್ಲ, ಎಲ್ಲೋ ಒಂದ್ ಕಡೆ ನಾವು ತವ್ರ ಮನೆಯಲ್ಲಿ ಇಂತ ಬೆಳೆಗಳು ಬೆಳೀತಾ ಇದ್ವಿಪ್ಪ. ಈಗ ಶೇಂಗಾ ಬೆಳೀತಾ ಇದ್ವಿ, ರಾಗಿ ಬೆಳೀತಾ ಇದ್ವಿ, ಹೆಸರು ಕಾಳು ಬೆಳೀತಾ ಇದ್ವಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಹಾಕ್ಬೇಕಂತ ಅನ್ಸಲ್ಲ ನಿಮ್ಗೆ? ಇಲ್ಲಿ ಅಂದ್ರೆ ಶೇಂಗಾ ಹಾಕಿರೋ ಹಂದಿ ಕಟ್ ಬಾಳ ಸರ್, ಇಲ್ಲಿ ಬೆಳೆಯಕ್ ಹಾಕೋದಿಲ್ಲ, ಹಂದಿ ಬಾಳ ಇರೋದ್ರಿಂದ ಶೇಂಗಾ ಬೆಳೀತಿದ್ದಿಲ್ಲ. ಆದ್ರೆ ಹೆಸರು ಅವ್ರನ್ನೆಲ್ಲ ಇಲ್ಲಿ ಹಾಕೋದ್ರೆ ಮೆಕ್ಕೆಜೋಳ ಬಾಳ ಮಾಡಿರ್ತಾರ ಸರ್. ಮೆಕ್ಕೆಜೋಳ ಇದ್ರಿಂದ ಇಲ್ಲಿ ಹೆಸರು ಅದು ಏನು ಬೆಳೆಯಲ್ಲ ಅಷ್ಟೇ. ಹತ್ತಿ ಬಾಳೆ ಬೆಳೆದ್ವಿ ಸರ್, ಇಲ್ಲಿ ಗಂಡ ಮನೆಯಲ್ಲಿ ಹತ್ತಿ ಹಾಕಿದ್ರೆ ಹತ್ತಿ ಬಾಳೆ ಬೆಳೆತಿದ್ವಿ. ಈಗ ಅದನ್ನು ಬಿಡದಿವಿ ಸರ್, ಕೂಲರ್ ಸಿಗಲ್ಲ ಅಂತ. ಈಗ ಹತ್ತಿ ಬಂದಾಗ ಕೂಲಿ ಕಾರ್ಮಿಕರು ಬೇಕಾಗ್ತಾರೆ. ಅವ ಬೇಕಾಕದ್ರು ಅವ 4-5 ಎಕರೆ ಗಟ್ಟಲೆ ಹಾಕ್ತಿದ್ವಿ ಸರ್ ಹತ್ತಿ ನಾವು. ಈಗ ಒಳ್ಳೆ ರೇಟ್ ಇದೆ ಹತ್ತಿ ಅಲ್ವಾ? ಈಗ ಇದ್ರು ಕೂಲರ್ ಹಿಡಿಯಕ್ ಅಲ್ಲ ಸರ್. ಈಗ ಒಂದ್ ಆಳು ಹಿಡಿಬೇಕು ಅಂದ್ರೆ ಒಂದ್ ದಿನ ಆಗ್ಲಲ್ಲೂ ಹುಡುಕಿರಿ ಸಿಗಲ್ಲ ಸರ್ ಇವಾಗ. ಅದರಿಂದ ಅವೆಲ್ಲ ಬಿಟ್ಟು ಏನು ಈಗ ತೋಟ ಏನಾರ ಸ್ವಲ್ಪ ಹಿಂಗ್ ತರಕಾರಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಸರ್. ನಾವು ಮಕ್ಕಳಲ್ಲ, ಈಗೆಲ್ಲ ಅವ್ರವ್ರದ್ದು ಅಲ್ಲೇದಾರ, ನಮ್ಮಿಂದ ಮಾಡಕ್ಕಾಗಲ್ಲ ಅಂತ. ಈಗ ಸಾಮಾನ್ಯವಾಗಿ ಅಡಿಕೆ ಅಂತ 2 ಎಕರೆ ಹಾಕಿದ್ರೆ ಯಾವ್ದು ಆಯ್ದಲ್ಲಿ ನಾಟಿ ಮಾಡಿದ್ರೆ ಅಡಿಕೆಯನ್ನ? 7-8 ಮಾಡಿದ್ವಿ ಸರ್. ಈಗ ಸಸಿ ಅಂತಂದ್ರೆ ಎಲ್ಲಿಂದ ತಂದ ಹಾಕಿದ್ರೆ? ನಾವೇ ಗೋಟ್ ಕೊಂಡ್ಕೊಂಡು ನಾಟಿ ಮಾಡಿ ಬೆಳೆದು ಹಾಕಿದ್ವಿ ಸರ್. ನಾವೇನು ಕೊಂಡ್ಕೊಂಡಲ್ಲ ಸರ್. ಈಗ ಗೋಟ್ ಹೇಳ್ತಂದ್ರೆ ಅವನ್ನ ತೋಟದ ಹತ್ರ ಇಸ್ಕೊಂಬಂದಿದ್ವಿ ಸರ್, ದುಡ್ಡಿಗೆ ತಂದು ಅವನ 6-5 ಸಸಿ ಮಾಡಿ ಹಾಕಿದ್ವಿ ಸರ್. ಅಲ್ಲ, ಇಂಥ ಕಡೆ ಹೋದ್ರೆ ಇಂಥ ಕಡೆ ಚೆನ್ನಾಗಿ ಸಿಗುತ್ತೆ ಗೋಟ್ ಅಂತ ಹೇಳಿ ಕೆಲವ್ರ ಕಡೆ ಹೇಳ್ತಾರೆ. ಇದೇ ಭೀಮಸಮುದ್ರ ಕಡೆ ತಂದಿದ್ವಿ ಸರ್ ನಾವು. ಅಲ್ಲೇ ಸುತ್ತಮುತ್ತ ಒಳ್ಳೆ ಗೋಟು ಅಂತಾರಲ್ವಾ? ಈಗ ಗೋಟ ಅಂತಂದ್ರೆ ಈಗ ಎಲ್ಲೋ ತಂದು ತಗೊಂಡೋಗಿ ನೇರವ ತರದಲ್ಲ, ಈಗ ಹಳೆ ಮರದ ಗೋಟ ಆಗಬೇಕು ಅಂತಾರೆ. ಇಲ್ಲಿ ಭೀಮಸದ್ರಲ್ಲಿ ನಮ್ಮ ಮಗ ಅದಾನೆ ಸರ್, ನಮ್ಮ ಅಕ್ಕನ ಮಗ, ಅವ್ರ ತೋಟದೊಳಗೆ ತಂದು ಹಾಕಿ ಸಸಿ ಮಾಡಿ ನಾಟಿ ಮಾಡಿದ್ವಿ. ಎಷ್ಟು ವರ್ಷ ತೋಟ ಅವ್ರದ್ದು? ಈಗ ಅವ್ರವಲ್ಲೇ ಬಹಳ ದಿವಸ ಸರ್, 30-40 ವರ್ಷ ದಿವಸ ಅವರು. ಈಗ ನೀವೇ ಗೋಟ ತಂದು ಸಸಿ ಮಾಡಿದ್ರ? ಈಗ ಸಸಿ ತಂದು ಹಾಕ್ಬೇಕು ಅಂದ್ರೆ ಸಾಕಷ್ಟು ಖರ್ಚು ಇತ್ತಲ್ಲ? ಖರ್ಚು ಇತ್ತ ಸರ್, ಅಷ್ಟು ಶಕ್ತಿ ಬೇಕಲ್ಲ ಸರ್. ಅವಾಗ ಈಗ ನೀರು ಅಂತಂದ್ರೆ ಅವತ್ತಿನ ಸಂದರ್ಭದಲ್ಲಿ ನೀರು ಹೆಚ್ಚಿಗೆ ಇರಲಿಲ್ಲ ನಿಮಗೆ, ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ? ನೀವು ಡ್ರಿಪ್ ವ್ಯವಸ್ಥೆ ಮಾಡಿದ್ವಿ, ಅದರಲ್ಲೇ ಮತ್ತೆ ಬಾಳೆ ಹಾಕಿ ಅದಕ್ಕೆ ಅಡ್ಜಸ್ಟ್ ಮಾಡಿ 7-8 ಲಕ್ಷ ಬಾಳೆನ ಬೆಳ್ಕೊಂಡ್ವಿ ಸರ್. ಅಂದ್ರೆ ಅಡಿಕೆ ಒಳಗಡೆ ಬೆಳೆಯಕ್ಕೆ ಬಾಳೆನ ಬೆಳೆದ್ರೆ ನೀವು ಸರ್? ಅಡಿಕೆ ಹಾಕಿದ್ಮೇಲೆ ಬಾಳೆ ಹಾಕಿದ್ರೆ ಉತ್ತಮ ಅಂತ ಹೇಳ್ತೀರಾ ಉತ್ತಮ ಅಲ್ಲ ಅಂತ ಹೇಳ್ತೀರಾ? ಉತ್ತಮ ಸರ್, ಆದ್ರೆ ಗಿಡ ಬಹಳ ಬೆಳಿತವೆ ಅಂತ ಒಂದ್ ವರ್ಷ ಬೆಳೆದು ತೆಗಿಬಹುದು. ನೀರಿದ್ರೆ ಅದು ಉತ್ತಮನೇ ಸಹ ಮಾಡಕ್ ಅದು ಬಾಳೆ, ಅದಕ್ಕೂ ನೀರ್ ಬೇಕು, ಅದು ಸೈಜ್ ಬರ್ಬೇಕು. ನಮಗೆ ಅನುಕೂಲ ಆದ್ರೆ ಅದನ್ನ ಮಾಡಬಹುದು ಸರ್. ಈಗ ಅಡಿಕೆ ಒಳಗಡೆ ನಾವು ಬಾಳೆ ಹಾಕಿದ್ರೆ ಈಗ ನೆರಳು ಜಾಸ್ತಿ ಆಗುತ್ತೆ, ಅಡಿಕೆ ಗಿಡ ಬೇಗ ಉತ್ಕೃಷ್ಟವಾಗಿ ಕಿರಿಗಣ್ಣಿ ಬೆಳಲ್ಲ, ಬೇಗ ಎತ್ತರ ಬೆಳಿತವೆ ಅಂತಾರೆ. ಅದೇ ಬಾಳೆ ಗಾಢ ತೆಗಿಬೇಕು ಸರ್, 1-2 ವರ್ಷ ಬೆಳೆ ತಗೊಂಡ್ ತೆಗಿಬೇಕು. ಅಂದ್ರೆ ಹೆಚ್ಚು ವರ್ಷ ಬಿಡಬಾರ್ದು ಸರ್. ಈಗ ಬಾಳೆ ಅಂತಂದ್ರೆ ಯಾವ ಬಾಳೆ ಬೆಳೆದ್ರೆ ನೀವು? ನಾವು ರಸಬಾಳೆ ಹಾಕಿದ್ವಿ. ಅಂದ್ರೆ ಎಲಕ್ಕಿ ರಸಬಾಳೆ? ಚೆನ್ನಾಗಿ ಇಳುವರಿ ಬಂತ ನಿಮಗೆ? 7-8 ಲಕ್ಷ ಬೆಳೆದಿವಿ ಅಂದ್ರಿ. ನೀರ್ ಕಡಿಮೆ ಇತ್ತು ಸರ್, 7-8 ಲಕ್ಷ ಜಾಸ್ತಿನೇ ಹಾಕತ್ತು. 8 ಕೆಜಿ ಮೇಲೆ ನಮ್ಮ ಒಂದು ಗೊನೆನೂ ಬರಲು ಸರ್, ಅಷ್ಟು ನೀರು ಡೌನ್ ಆಯ್ತು. ಅದರಲ್ಲೇ ನಾವು ಮೇಂಟೈನ್ ಮಾಡ್ಕೊಂಡು ಬಾಳೆ ಬೆಳ್ಕೊಂಡು. ರೇಟ್ ಸಿಕ್ತ ಚೆನ್ನಾಗಿ ನಿಮಗೆ? ಅದೇ 30 ರೂಪಾಯಿ ರೇಟ್ ಇದ್ರೆ ಇರೋದ್ರಿಂದ ನಮ್ಗೆ ರೇಟ್ ಚೆನ್ನಾಗತ್ತ. ಈಗೆಲ್ಲ ಒಳ್ಳೆ ರೇಟ್ ಐತಲ್ವಾ? ಈಗ ರೇಟ್ ಇದ್ರೆ ನಾವ್ ಈಗ ದೊಡ್ಡ ಗಿಡದ ಬೆಳೆಯಕ್ಕಾಗಲ್ಲ. ಅಲ್ಲ, ಈ ರೇಟ್ ಇದ್ರೆ ಇನ್ನೂ ದುಡ್ಡು ಚೆನ್ನಾಗಿ ದುಡ್ಡು ಹಾಕತ್ತ ಮಾಡಿದ್ಕು ನಮ್ಗೆ ಅನುಕೂಲ ಆಗ್ತದೆ. ಅವಾಗ ಈಗ ಬಾಳೆ ಹಾಕಿದ್ರಲ್ಲಿ ಗಿಡ ಚೆನ್ನಾಗಿ ಬಂದು ಚೆನ್ನಾಗಿದೆ, ಏನು ಹೆಚ್ಚು ಹೋಗ್ಲಿಲ್ಲ? ಏನು ಇಲ್ಲ. ಈಗ ಎಷ್ಟು ವರ್ಷದ್ದು ನಿಮ್ದು ಗಿಡ? ಈಗ 12 ವರ್ಷದ. ಈಗ ಫಲ ಬಂದಿದೆ ಹಂಗಾದ್ರೆ? ಫಲ ಈಗ 2 ವರ್ಷ ತಗೊಂತಿದ್ವಿ. ಎಷ್ಟು ವರ್ಷಕ್ಕೆ ಬಂತಮ್ಮ ನಿಮ್ದು ಬೆಳೆ? 8 ವರ್ಷಕ್ಕೆ ಬರ್ತವೆ. ಕೆಲವರೆಲ್ಲ 6 ವರ್ಷಕ್ಕೆ ನಾವು ಬೆಳೆ ಬೆಳಿಬಹುದು ಅಂತಾರೆ. ಅವು ನೀರಿನಿಂದ ಅನುಕೂಲ ಇದ್ರೆ ಬರ್ತವೆ. ನಮ್ಮ ಒಂದ್ ಸ್ವಲ್ಪ ಕಂದಿದ್ವಾ, 8-10 ವರ್ಷ ಬಂದ. ನೀರ್ ಗೊಬ್ಬರ ಚೆನ್ನಾಗಿದ್ರೆ 6 ವರ್ಷಕ್ಕೆ ಬರುತ್ತೆ ಅಂತ ಹೇಳಿದಿರ. ಈಗ ಅಡಿಕೆ ಒಳಗಡೆ ಈಗೆಲ್ಲ ಏನೇನ್ ಕೆಲಸ ಮಾಡ್ತೀರ ನೀವು? ನಾವು ಅಡಿಕೆ ಗುಡಿ ಸುತ್ತ ಮಾಡೋದು, ಗೊಬ್ಬರ ಹಾಕೋದು, ಕಳೆ ತೆಗೆಯೋದು ಎಲ್ಲ ಮಾಡ್ತೀವಿ ಸರ್. ನೀವೇ ಮಾಡಿಬಿಡ್ತೀರಿ? ಈಗೆಲ್ಲ ಗುಣಿ ಸುತ್ತ ಮಾಡಿ ಅದ್ರಾಗೆಲ್ಲ ಗೊಬ್ಬರ, ಎಂತ ಗೊಬ್ಬರ ಹಾಕ್ತೀರಿ ನೀವು? ಗೊಬ್ಬರ ಅಂದ್ರೆ ಬಹಳ 10-15 ಲೋಡ್ ಆದ್ರೆ ಕೂಲರ್ನ ಹಚ್ತೀವಿ, ಸ್ವಲ್ಪ ಆದ್ರೆ ನಾವೇ ಹಾಕ್ತೀವಿ. ಗುಣಿ ಸುತ್ತ ಸುತ್ತ ಮಾಡೋದಾದ್ರೆ ನಾವೇ ಮಾಡ್ತೀವಿ. ಏನ್ ಕೊಟ್ಟಿಗೆ ಗೊಬ್ಬರನ? ಕೊಟ್ಟಿಗೆ ಮನೆ ದೋಸ. ಈಗೆಲ್ಲ ಹೆಚ್ಚು ನೀವು ಕೊಟ್ಟಿಗೆ ಗೊಬ್ಬರ ಕೊಡ್ತಿರಲ್ಲ, ಹೆಚ್ಚು ಖರ್ಚು ಬರಲ್ಲ ನಿಮಗೆ? ಈಗ ರಾಸಾಯನಿಕ ಗೊಬ್ಬರ ತರ್ಬೇಕಪ್ಪ, ಅದನ್ನ ಹಾಕ್ಬೇಕಪ್ಪ, ಇದೆಲ್ಲ ಖರ್ಚು ಉಳಿತಲ್ಲ ನಿಮಗೆ? ಖರ್ಚು ಉಳಿತೈತೆ, ಆದ್ರೂ ಅದನ್ನ ಒಂದ್ ಸ್ವಲ್ಪ ಹಾಕ್ತಿವಿ ಸರ್. ಇದನ್ನು ಹಾಕ್ತಿವಿ, ಗಿಡ ಚೆನ್ನಾಗಿ ಬೆಳೆ ಬರ್ಬೇಕು ಅಂದ್ರೆ ಎರಡು ಗೊಬ್ಬರ ಕೊಡ್ಬೇಕು ಅಂತೀರ. ಈಗ ಕಳೆ ಕೈಯಿಂದ ಕೇಳ್ತೀವಿ ಅಂದ್ರ ಅಂದ್ರೆ ಯಾವ್ದು ಕಳೆನಾಶಕ ಸಿಂಪಡಣೆ ಮಾಡಲ್ಲ ನೀವು? ಕಳೆ ಕೈಯಲ್ಲೇ ಕೇಳ್ತೀವಿ. ಈಗ ನೀವು ನಿಮ್ ಮನೆಯವರು ಬೆಳಿಗ್ಗೆ 8 ಗಂಟೆಗೆ ಹೋಗ್ತೀರಾ? 8 ಗಂಟೆ ತನಕ ಎಲ್ಲ ಹೊಲ ಕೆಲಸ ಮಾಡ್ತೀರಾ? 9-10 ಗಂಟೆಗೆ ಹೋದ್ರೆ ಸಾಯಂಕಾಲ 6:30-7 ಗಂಟೆ ತನಕ ಇರ್ತೀವಿ. ಈಗೆಲ್ಲ 1 ವರ್ಷ ಹೆಚ್ಚು ಮಳೆ ಆಯ್ತು, ಅಡಿಕೆ ರೋಗ ಬರುವಂತದ್ದು ಇದೇನಾಗ್ಲಿಲ್ಲ ನಿಮ್ಗೆ? ನಮ್ಮವೇನು ಆಯಿಲ್ ಅಷ್ಟು ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಯಾರು ರೋಗನೂ ಇಲ್ಲ ಸರ್. ಏನ್ ಇವಾಗ ಮೊನ್ನೆ ಗಾಳಿಗೆ ಮಾತ್ರ ಒಂದ್ 2 ಬಿದ್ದೋ ನೋಡ್ರಿ ಸರ್. ಈಗೆಲ್ಲ ಅಡಿಕೆ ಗರಿ ಎಲ್ಲ ಬೀಳ್ತಾವೆ, ಅವನ್ನೆಲ್ಲ ಏನ್ ಮಾಡ್ತೀರ ನೀವು? ಅವನ್ನೆಲ್ಲ ಲೈನಿಗ್ ಹಾಕ್ತೀವಿ ಸರ್ ತೋಟದಲ್ಲಿ. ನಮ್ಗೆ ಓಡಾಡಕ ತೊಂದರೆ ಆಕತಿ ಅಂತ ಎಲ್ಲ ಒಂಥರ ಲೈನಿಗ್ ಅಷ್ಟು ಇರಡಿ ಹೊಲ ತುಂಬಾನು ಲೈನ್ ಮಾಡ್ತಾರೆ. ಸಾಲಿನಾಗ ಲೈನ್ ಮಾಡ್ತೀರ ನೀವು? ಆಮೇಲೆ ಅವೆಲ್ಲ ಕೊಳತೋಕವ? ಇಲ್ಲ ಸರ್, ಕೊಳತೋಕ. ಏನ್ ಬಾಡ್ಲಿ ಹೊಡಿಸ್ತೀರಾ? ಹೊಲ ಹೊಡಿಸ್ತೀವಲ್ಲ, ಅವಾಗೆಲ್ಲ ಕಟ್ಟಕ್ಕಾವ, ಎಲ್ಲ ಗೊಬ್ಬರ ಆಗುತ್ತೆ. ಈಗೆಲ್ಲ ಎರೆಹುಳುಗಳು ಇದಾವ ನಿಮ್ಮ ಒಂದು ಅಡಿಕೆ ಕೃಷಿಯಲ್ಲಿ? ನಾವೇನು ಅದೇನು ಔಷಧಿ ಜಾಸ್ತಿ ಹೊಡೆಯಲ್ಲ. ಎರೆಹುಳು ಇದ್ರೆ ಏನು ಪ್ರಯೋಜನ ಅಂತ ಹೇಳ್ತೀರಾ? ಅನುಕೂಲ ಸರ್ ಅದು ಇದ್ರೆ. ಈಗೆಲ್ಲ ಸಾಮಾನ್ಯವಾಗಿ ಈಗ ಅಡಿಕೆ ಈಗ 2-3 ವರ್ಷದಿಂದ ನೀವು ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಮಾರಾಟನ ಮಾರಾಟ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ನೀವು? 1 ವರ್ಷ ಕೇಣಿ ಕೊಟ್ಟಿದ್ವಿ, ಒಣ ಅಡಿಕೆ 1 ವರ್ಷ ಕೊಟ್ಟಿದ್ವಿ ಸರ್. ಈಗ 2 ವರ್ಷನೇ ನಮಗೆ ಒಂದ್ ಸ್ವಲ್ಪ ದುಡ್ಡು ಸಿಕ್ಕಿರೋದು. ಈಗ ಕೇಣಿ ಕೊಡೋದು ಉತ್ತಮ ಅಂತ ಹೇಳ್ತೀರಾ, ಅಥವಾ ಹಸಿಕಾಯಿ ಮಾರಾಟ ಮಾಡೋದು ಉತ್ತಮ ಅಂತ ಹೇಳ್ತೀರಾ, ಅಥವಾ ಬೇಸಿ ಮಾರಾಟ ಮಾಡೋದು ಉತ್ತಮ ಅಂತ ಹೇಳ್ತೀರಾ? ನಾವು ಬೇಸಿ ಮಾರಾಟ ಮಾಡೋದು ಉತ್ತಮ ಸರ್, ಆದ್ರೂ ಆಗ್ಲಿಲ್ಲಕ್ಕೆ ಕೊಡ್ತಾ ಇದೀವಿ ಸರ್. ಅಂದ್ರೆ ಹೆಚ್ಚು ಕೆಲಸ ಇರುತ್ತಲ್ವಾ? ಈಗೆಲ್ಲ ಸುಲಿಯೋದು, ಬೇಸೋದು, ಒಡೆ ಹಾಕೋದು, ಕಟ್ಟಿಗೆ ಬೇಕು. ಈಗ ಕೇಣಿ ಅಂತಂದ್ರೆ ನೀವು ಅಂದ್ರೆ ನಮ್ಮ ತೋಟ ಇಷ್ಟಕ್ಕೆ ಇದು ಹೋಗುತ್ತೆ ರೇಟಿಗೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಕುಂಚಿಗಾಯಿ ಹೊಡೆದಿರ್ತಾವಲ್ಲ, ಅದ್ರ ಮೇಲೆ ಎಣಿಸಿ ಡಿಮ್ಯಾಂಡ್ ಮಾಡಿ ಕೊಡ್ತಾರೆ. ಒಂದು ಮರ 4-5 ಹೊಡೆದ್ರೆ 3 ಅವ್ರಿಗೆ ಹೋದ್ರೆ 3-2 ನಮಗೆ ಉಳಿತಾವ ಅಂತ ಆ ತರ ಲೆಕ್ಕ ಹಾಕಿ ಇಡ್ಕಂತಾರೆ. ನಾವು 15 ಲಕ್ಷ ಹೇಳಿದ್ರೆ ಅವ್ರು 2-3 ಲಕ್ಷ ಕಡಿಮೆ ಮಾಡಿ ಇಡ್ಕ ಮಾಡ್ತಾರೆ. ಈಗ 2 ಎಕರೆ ಎಷ್ಟು ಲಕ್ಷ ಕೊಟ್ಟಿದ್ರೆ? ಈ ವರ್ಷ 10-70 ಕೊಟ್ಟಿದ್ವಿ ಸರ್, ಆದ್ರೂ 70,000 ಆತು, ಲಾಸ್ ಆತು ಅಂತ ಒಂದ್ ಮೇಗಳ ಬಿಟ್ಟು. ಈಗೆಲ್ಲ ಒಂದು ಮರದಲ್ಲಿ ಎಷ್ಟು ಗೊಂಚಲ ಹಿಡಿದ್ರೆ ಒಳ್ಳೆ ಇಳುವರಿ ಅಂತ ಹೇಳ್ಬಹುದು? ಒಂದು 4-5 ಹಿಡಿದ್ರೆ ಬರ್ತಾವೆ ಅಂತ ಹೇಳ್ತಾರೆ ಸರ್. ಈಗ ಅಡಿಕೆ ಸುತ್ತಲೂ ಏನಾದ್ರೂ ಬೌಂಡ್ರಿಗೆ ಏನಾದ್ರೂ ತೆಂಗು ಹಾಕಂತದ್ದು ಅಥವಾ ಅರಣ್ಯ ಸಸಿಗಳನ್ನ ಹಾಕಂತದ್ದು ಇಂಥದ್ ಮಾಡಿದ್ರೆ? ಅದೇ ಒಂದ್ ಏರಿಗಳಲ್ಲಿ ಸೈಡ್ಲಿ ಒಂದ್ ತ್ಯಾಗದ ಗಿಡಗಳು ಇಟ್ಟು ಹಾಕಿದ್ರ ನೀವು? ತೆಂಗೇನ ಹಾಕಿಲ್ಲ ನೀವು? ತೆಂಗೇನ ಹಾಕಿ. ಯಾಕೆ ತೆಂಗೇಕ್ ಹಾಕ್ಲಿಲ್ಲ ನೀವು? ತೆಂಗ್ ಹಾಕಿದ್ರೆ ಅವು ಅಳಿಲುಗಳು ಅವೆಲ್ಲ ಅರೆ ಮೇಲೆ ಸೇರ್ಕೊಳ್ತಾವೆ, ಸೇರ್ಕೊಂಡು ಅಳಲು ಎಲ್ಲ ಇವು ಉದುರಿಸ್ತಾವೆ ಅಂತ ಅವನೇನು ಮಾಡಿಲ್ಲ ಸರ್. ಅಂದ್ರೆ ಅರಳು ಉದುರಿಸ್ತಾವೆ, ಅರಳು ಕಡಿತಾವೆ ಎಲ್ಲ ಕುಡಿದು ಇದು ಮಾಡ್ತಾವೆ ಅಂತ. ಈಗ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ವಿ ನಮ್ಮ ಅಡಿಕೆಗೆ, ಬೇರೆ ಕಡೆಯಿಂದ ಎಲ್ಲಿ ತರಲ್ಲ ನಮ್ಮ ಮನೆ ಗೊಬ್ಬರನ ಅಂತ ಹೇಳಿದ್ರ. ಹೈನುಗಾರಿಕೆ ಅಂತಂದ್ರೆ ಏನ್ ಮಾಡಿದ್ರೆ ನೀವು? ಏನ್ ಸಾಕಾಣಿಕೆ ಮಾಡಿದ್ರೆ? ಸಾಕಾಣಿಕೆ ಆಕಳುಗಳಿದ್ದಾವೆ ಸರ್. ಯಾವ ತಳಿ ಆಕಳ ಸಾಕಾಣಿಕೆ ಮಾಡಿದ್ರೆ ನೀವು? ಹಸುನ ಚಪ್ಪ ಜಾಸ್ತಿ ಇದೆ ಸರ್. ಈಗ ನಾಟಿ ತಳಿ ಸಾಕಾಣಿಕೆ ಮಾಡ್ಬೇಕು ಒಂದಿದೆ ಇವಾಗ, ಅಯ್ಯೋ ಅವೇ ಜಾಸ್ತಿ ಸರ್ ಇರೋದು. ಈಗೆಲ್ಲ ಹಳ್ಳಿಗಳಲ್ಲಿ ಎಮ್ಮೆಗಳಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಾರೆ ಎಮ್ಮೆ ಸಾಕಾಣಿಕೆಗೆ. ನೀವೇನು ಎಮ್ಮೆ ಸಾಕಾಣಿಕೆ ಮಾಡಿಲ್ಲ? ಎಮ್ಮೆದೆಲ್ಲ ಆಕಳ ಜಾಸ್ತಿ ಸರ್, ಅವು ಡೈರಿ ಇರೋದ್ರಿಂದ ಅದರಿಂದ ಗೊಬ್ಬರ ಜಾಸ್ತಿ ಆಗುತ್ತೆ, ಅದರಿಂದ ಆಕಳುಗಳು ಜಾಸ್ತಿ ಸಾಕಿ. ಎಷ್ಟು ವರ್ಷ ಆಯ್ತು ನೀವು ಹೊಸ ಸಾಕಾಣಿಕೆ ಮಾಡಕ್ಕೆ? ಅವೆಲ್ಲ ಈಗೆಲ್ಲ 16-20 ವರ್ಷಕ್ಕಿಂತಲೂ ಮಾಡ್ತಾ ಇದೀವಿ ಸರ್. ಈಗ ಒಳ್ಳೆಯ ಒಂದು ಹಾಲಿನ ಇಳುವರಿ ಬರ್ಬೇಕಂತಂದ್ರೆ ಹಸುಗಳನ್ನ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕಂತೀರ? ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ಹಿಂಡಿ ಹಾಕ್ಬೇಕು, ಹಸಿವು ಹಾಕ್ಬೇಕು, ಅವ್ನ ಕ್ಲೀನ್ ನೋಡ್ಕೋಬೇಕು, ಸ್ನಾನ ಮಾಡಿಸ್ಬೇಕು. ಆ ಜವಾಬ್ದಾರಿ ನೋಡ್ಕೊಂಡ್ರೆ ಅವ್ನು ಚೆನ್ನಾಗಿ ಕೊಡ್ತಾ ಕರಿತಾವ. ಈಗ ವರ್ಷದ ಎಲ್ಲಾ ಕಾಲದಲ್ಲೂ ಸಿಗುತ್ತಾ ನಿಮ್ಗೆ ಇದು ಹಸಿಮೇವು? ಅಂದ್ರೆ ತೋಟದಲ್ಲಿ ಇದ್ರೆ ಸಿಗುತ್ತೆ ಸರ್, ಸಿಗ್ಲಿಲ್ಲದ್ರೆ ಒಣಮೇವು ಹಿಂಡಿ ಜಾಸ್ತಿ ಮಾಡ್ತೀವಿ ಸರ್. ಈಗ ತೋಟದಲ್ಲಿ ಹಸಿವುಲ್ನ ಕಟಾವ್ ಮಾಡಿ ಹಾಕ್ತಾರೆ ಏನ್ ತೋಟದಲ್ಲೇ ಕುಡಿಕೊಳ್ತೀರ? ಇಲ್ಲ ಇಲ್ಲ ಇಲ್ಲ, ಕಟಾವ್ ಮಾಡಕ್. ಈಗ ಕೆಲವರೆಲ್ಲ ಹಸು ಸಾಕಾಣಿಕೆ ಮಾಡಿದಾರಂತಾರ, ತೋಟದಲ್ಲೇ ಬಿಟ್ಟು ಮೇಯಿಸ್ತಾರೆ. ಇಲ್ಲ, ನಾವು ತೋಟದಲ್ಲಿ ದನಗಳು ತುಳ್ಸೋದೇ ಇಲ್ಲ ಸರ್, ಎಲ್ಲ ಕೊಯ್ದು ನಾವೇ ಕಟಾವ್ ಮಾಡಿ ಅವ್ಕೆ ಹಾಕ್ತೀವಿ. ಈಗೆಲ್ಲ ಹಸು ಸಾಕಾಣಿಕೆಗೆ ಏನಾದ್ರೆ ಬೇರೆ ಅದಕ್ಕೆ ಸಪರೇಟ್ ಮನೆ ಮಾಡಿದ್ರೆ ಕೊಠಡಿ? ಅವ್ನು ಬೇರೆ ಮನೆ ಮಾಡಿ. ಹೊಲದಲ್ಲೇನು? ಕಡದಲ್ಲ? ಮನೇಲಿ ಪಕ್ಕನೇ ಅವಕ್ಕೆ ಬೇರೆ ಮಾಡಿ ಮಾಡಿದ್ರು. ಪ್ರತಿನಿತ್ಯ ಏನೇನು ಕೆಲಸ ಇರುತ್ತೋ ಅಲ್ಲಿ ನಿಮಗೆ? ಮೇವು ಹಾಕೋದು, ಮೊಸರು ಕುಡಿಸೋದು, ಹಿಂಡಿ ಮೇವು, ಅದ್ರ ಸಗಣಿ ಒಡೆಯೋದು, ತೊಳೆಯೋದು, ಅವೇ ಹಾಕವೆ. ಮತ್ತೆ ಹೊಲದ ಮನೆ ಕೆಲಸಗಳು ಮತ್ತೆ ಹೊಲಗಳಿಗೆ ಹೋಗ್ತೀವಿ, ಅಲ್ಲೂ ಕೆಲಸ ಮಾಡ್ತೀವಿ. ಈಗ ಸ್ವಚ್ಛತೆ ಮಾಡಲಿಲ್ಲ ಅಂದ್ರೆ ಮತ್ತೆ ಸಾಕಷ್ಟು ಸಮಸ್ಯೆಗಳು ಬರ್ತಾವಲ್ವಾ? ಏನೇನು ಸಮಸ್ಯೆ ಬರ್ತಾವ ಅಂತ ಹೇಳ್ತೀವಿ? ಏನು ಅವೇ ದನ ಕರುಗಳಿಗೆ ಇದಾಗೋದು, ರೋಗ ಬರೋದು, ಅದರಿಂದ ನಾವೆಲ್ಲ ದಿನ ತೊಳೆಯೋದು, ಅಕ್ಕಿ ತೊಳೆಯೋದು ಕ್ಲೀನ್ ಆಗಿ, ಅವನ್ ಕ್ಲೀನ್ ಆಗಿ ಇಟ್ಕೋಬೇಕು, ಜಾಗ ಕ್ಲೀನ್ ಇಟ್ಕೋಬೇಕು ದನ ಕಟಾವ್ ಮಾತ್ರ. ಈಗೆಲ್ಲ ಸಾಮಾನ್ಯವಾಗಿ ಒಣಮೇವು ಹಾಕಿದಾಗ ಅಷ್ಟು ಹಾಲಿನ ಇಳುವರಿ ಬರಲ್ಲ ಅಂತಾರಲ್ವಾ? ಹಿಂಡಿ ಬುಸ ಹಾಕಿರ್ ಬರ್ತದೆ, ಅದನ್ನ ಜಾಸ್ತಿ ಮಾಡ್ಬೇಕು ಒಣಮೇವಿನಲ್ಲಿ. ಹಸೆ ಮೇವು ಇದ್ದಾಗ ಒಂದ್ ಸ್ವಲ್ಪ ಕಡಿಮೆ ಮಾಡಿದ್ರು ನಡೀತೈತೆ. ಈಗ ಹಿಂಡಿ ಬುಸ ಜಾಸ್ತಿ ನಾವು ಕೊಟ್ಟಾಗ ಖರ್ಚು ಜಾಸ್ತಿ ಬರುತ್ತೆ, ನಮ್ಗೆ ಎಲ್ಲಿ ಲಾಭ ಆಗುತ್ತೆ? ಆದ್ರೂ ಲಾಭ ಆಗುತ್ತೆ, ಈಗ ಹಾಲು ರೇಟ್ ಆದಾಗ ನಮಗೆ ಲಾಭ ಅದೇ ಆಗುತ್ತೆ. ಆದ್ರೆ ಹಾಲು ರೇಟ್ ಆಗ್ಲಾದ್ರೂ ನಮಗೆ ಗೊಬ್ಬರ ಬರುತ್ತೆ ಅಂತ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ನೀವು ಮುಖ್ಯವಾಗಿ ಗೊಬ್ಬರದ ದೃಷ್ಟಿಯಿಂದ ಸಾಕಾಣಿಕೆ ಮಾಡಿ? ಸಾಕಾಣಿಕೆ ಅದ್ರ ಬರುತ್ತೆ, ಇದು ಬರುತ್ತೆ. ಈಗ ಗೊಬ್ಬರ ಹಾಕಿದ್ರೆ ಸಾಕಷ್ಟು ಲಕ್ಷ ಲಕ್ಷ ನೀವು ಅಡಿಕೆಯಲ್ಲಿ ಬೆಳೆಯಬಹುದು. ಈಗ ಹಸುಗಳನ್ನ ನೀವು ಕಟ್ಟಿ ಮೇಯಿಸ್ತೀರಾ ಅಥವಾ ಮೇಸಕ್ಕೆ ಹೊಡ್ಕೊಂಡು ಹೋಗ್ತೀರಾ? ಹೊಡ್ಕೊಂಡು ಹೋಗ್ತೀವಿ, ಬೇಸಿಗೆಯಲ್ಲಿ ಏನು ಇಲ್ದದ್ದು ಮನೇಲಿ ಕಟ್ತೀವಿ. ಈಗ ಈ ದಿನ ಹೊಡ್ಕೊಂಡು ಹೋಗ್ತೀವಿ. ಈಗ ಮೇಸಕ್ ಅಂತಂದ್ರೆ ಎಲ್ಲೆಲ್ಲಿ ಹೋಗ್ತೀರಾ ನೀವು? ನಮ್ದು ಬೀಳಿದೆ ಸರ್, ಒಂದು 7-8 ಎಕರೆ, ಅದ್ರಲ್ಲಿ ಬಿಟ್ಕೊಂಡು ಮೇಯಿಸ್ತೀವಿ, ಏರಿಗಳಗ್ ಆಡಿಸ್ತೀವಿ. ಈಗ ಬೀಳ ಅಂದ್ರೆ ನಿಮ್ದೇ ಜಮೀನ? ಯಾಕೆ ಇಂತ ಸಂದರ್ಭದಲ್ಲಿ ನೀವು 7-8 ಎಕರೆ ಯಾಕೆ ಬೀಳ್ಬಿಟ್ಟಿದ್ರಿ? ಎಲ್ಲ ಸಾಗ್ ಮಾಡಕ್ ಬರೋ ಸೆಲ್ಲಾಗ ಕಲ್ಲು ಜಾಸ್ತಿ ಇದೆ, ಕಲ್ಲಿರೋದ್ರಿಂದ ಸಾಗಕ್ ಬರಲ್ಲ, ದನಗಳು ಆಡಿಸ್ತೀವಿ. ಈಗ ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗ್ತೀರಾ, ಎಷ್ಟು ಗಂಟೆವರೆಗೆ ಮೇಯಿಸ್ಕೊಂಡ್ಬರ್ತೀರಾ ಮಳೆಗಾಲದಲ್ಲಿ? 1 ಗಂಟೆಗೆ ಹೋದ್ರೆ ಸಾಯಂಕಾಲ 5-6 ಗಂಟೆ ತನಕ ಆಡಿಸ್ಕೊಂಬರ್ತೀವಿ, ಸೆವಲ್ಲಿದ್ದ ಕೊಯ್ಕೊಂಬರ್ತೀವಿ. ಈಗ ಪ್ರತಿನಿತ್ಯ ನೀವು ಹೊಡ್ಕೊಂಡು ಹೋಗ್ತೀರಾ, ನಿಮ್ಮ ಮನೆಯವರು ಹೋಗ್ತಾರಾ? ನಾವು ಹೋಗ್ತೀವಿ, ಅವ್ರು ಹೋಗ್ರಿ. ಈಗ ನೀವು ಆರಾಮಿದ್ದಾಗ ನೀವು, ಅವ್ರು ಆರಾಮಿದ್ದಾಗ ಅವರು. ಈಗ ಒಬ್ಬರೇ ಅಂದ್ರೆ ಎಲ್ಲ ನಿಭಾಯಿಸಕ್ಕಾಗಲ್ಲ. ಸಾಮಾನ್ಯವಾಗಿ ಈಗ ಒಣಮೇವು ಕೊಡ್ತೀವಿ ಅಂತ ಹೇಳಿದ್ರು ಹಸಿಮೇವಿನ ಜೊತೆಗೆ, ಒಣಮೇವು ಅಂತಂದ್ರೆ ಏನೇನು ಕೊಡ್ತೀರಾ ನೀವು? ರಾಗಿ ಹುಲ್ಲು, ಮೆಕ್ಕೆಜೋಳದ ರೌದಿ ಅದಿರುತ್ತಲ್ಲ ಸರ್, ಅದನ್ನ ಮಿಕ್ಸ್ ಮಾಡಿ ಒಟ್ಟಿರ್ತೀವಿ, ಅದನ್ನ ಕೊಡ್ತೀವಿ. ಈಗ ಮೆಕ್ಕೆಜೋಳ ನೀವು ಬೆಳಿತೀರ? ನಾವೇ ಬೆಳಿತೀವಿ. ಮೆಕ್ಕೆಜೋಳದ ರೌದಿ ಸಿಗುತ್ತೆ, ರೌದಿ ಸೆಪ್ಪೆ ಎಲ್ಲ ಸಿಗುತ್ತೆ. ಈಗ ರಾಗಿ ಹುಲ್ಲು ಅಂತ ರಾಗಿ ಹುಲ್ಲು ಹಾಕಿ ಹಾಕಿದ್ರು ಕೊಂಡ್ಕೊಂಡ್ ಮಾತಾಡ್ತೀವಿ. ರಾಗಿನೂ ಹಾಕ್ತೀರಾ ನೀವು? ರಾಗಿನೂ ಹಾಕ್ತೀವಿ. ಯಾವ ಕಾಲದಲ್ಲಿ ಬೆಳಿತೀರಾ ರಾಗಿನ? ಇವಾಗ ಹಾಕ್ತೀವಿ ಸರ್, ಮಳೆಗಾಲದಾಗ ಹಾಕ್ತೀವಿ. ನೀರು ಇದ್ದಿದ್ರೆ ಬೇಸಿಗೆ ಹಾಕ್ಬೋದಾಯ್ತು, ಆದ್ರೆ ಮಳೆಗಾಲದಾಗೆ ಹಾಕ ಜಾಸ್ತಿ, ಬೆಳೆದಿಲ್ಲದ್ರು ಕೊಂಡ್ಕೊಂಡ್ ಬರ್ತೀವಿ. ಈಗ ರಾಗಿ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಹಾಕ್ತೀರಾ ನೀವು? 1 ಎಕರೆ ಹಾಕಿಂತೀವಿ ಸರ್. ಇವಾಗ ಕೊಯ್ಯಕೈ ಬಾರಿ ಐತೈ ಅಂತ 1 ಎಕರೆ ನಮಗೆ ಎಷ್ಟು ಬೇಕು ಅಷ್ಟು ಹಾಕಿಂತೀವಿ. ಈಗ ರಾಗಿ ಹುಲ್ಲು ಸಿಗುತ್ತೆ, ಜೊತೆಗೆ ನಿಮಗೆ ಆಹಾರವಾಗಿ ಬಳಸಕ ಈಗ ರೊಟ್ಟಿ ಮುದ್ದೆ ಅಂತಂದೆಲ್ಲ ಮಾಡ್ಕೊಂಡ್ ತಿನ್ಬೋದಲ್ವಾ ರಾಗಿಯಿಂದ? ಊಟಕ್ಕೆ ಉಪಯೋಗ ಮಾಡ್ಕೊಂತೀರಾ ರಾಗಿನ? ಮಾಡ್ಕೊಂತೀವಿ. ಏನೇನ್ ಮಾಡ್ತೀರಾ ರಾಗಿಯಲ್ಲಿ? ರಾಗಿಯಲ್ಲಿ ಮುದ್ದೆ ಮಾಡ್ಕೊಂತೀವಿ, ರೊಟ್ಟಿಗಿನ್ನೇನ್ ಜೋಳ ತಗಂತೀವಿ, ಗೋಧಿನೇ ಬೆಳೆಕಾಲ ಸರ್, ಗೋಧಿ ಬೆಳಕಬಹುದು ನೀರಿದ್ರೆ ಬೇಸಿಗೆಯಲ್ಲಿ, ಆದ್ರೂ ಅವೇನೇನು ಮಾಡಲ್ಲ. ಈಗ ರಾಗಿಯಲ್ಲಿ ವಡ್ರಾಗಿಟ್ ಮಾಡಿ ನಾನಾ ತರದ ಐಟಮ್ಗಳನ್ನ ಹಪ್ಪಳ ಮಾಡ್ತಾರೆ ಅಲ್ವಾ, ರಾಗಿ ಕೀಲ್ಸ್ ಅಂತ ಮಾಡ್ತಾರೆ, ಮಾಲ್ಟ್ ಅಂತ ಹೇಳಿ ಮಾಡಿ ಪ್ರತಿನಿತ್ಯ ರಾಗಿ ಮಾಲ್ಟ್ ಕೊಡೋದ್ರನ್ನ ಆರೋಗ್ಯಕ್ಕೆ ಬಾರಿ ಒಳ್ಳೇದು ಅಂತ ಹೇಳ್ತಾರೆ. ಇದನ್ನೆಲ್ಲ ಮಾಡ್ತೀರ ನೀವು? ಮಾಡ್ತೀವಿ ಸರ್, ಎಲ್ಲ ಮಾಡ್ತೀವಿ. ದಿನದಲ್ಲಿ ಎಷ್ಟು ಬಾರಿ ನೀವು ರಾಗಿ ಸೇವನೆ ಮಾಡ್ತೀರ? ನಾವು ಡೈಲಿ ಒಂದ್ ಟೈಮ್ ತಿಂಡಿ ಏನು ಮಾಡಬಹುದು, ಬೆಳಿಗ್ಗೆ ಸಾಯಂಕಾಲ ಮಧ್ಯೆ ನಾವು ಮುದ್ದೆ ಮಾಡ್ತೀವಿ, ಮುದ್ದೆ ರೊಟ್ಟಿ ಚಪ್ಪಿ ಎಲ್ಲ ಮಾಡ್ತೀವಿ. ರಾಗಿ ಅಂತಂದ್ರೆ ಎಷ್ಟು ಕ್ವಿಂಟಲ್ ಬೆಳಿತೀರ 1 ಎಕರೆಗೆ ನೀವು? 1 ಎಕರೆ ಸರಿಯಾಗಿ ಬಂದ್ರೆ 7-8 ಕ್ವಿಂಟಲ್ ಬರ್ತದೆ ಸರ್, ಮಳೆಗಾಲ ನೆಡಿದ್ರೆ ಅದು ಇದ್ರ ಮೇಲೆ ಬರ್ತದೆ. ಅಷ್ಟು ಇಟ್ಕೊಳ್ಳಲ್ಲ ನೀವು, ಮಾರಾಟ ಮಾಡ್ತೀರ? ಮಾರಾಟ ಮಾಡ್ತೀವಿ, ನಮಗೆ ಒಂದ್ ಚೀಲ ಇಟ್ಕೊಂಡ್ರೆ ಸಾಕು ಅಂತ, ನಾವಿರೋರಿಬ್ರಿ ಏನ್ ಇಟ್ಕೊಂತ. ಈಗ ನೀವು ಹಿಂಡಿ ಬುಸ ತರ ಬದ್ಲಿ ಹೊರಗಡೆ ಈಗ ಮೆಕ್ಕೆಜೋಳ ಬೆಳಿತೀರ, ರಾಗಿ ಬೆಳಿತೀರ, 1 ಕ್ವಿಂಟಲ್ ಜೋಳನೂ ಹಾಕ್ತೀವಿ, ರಾಗಿನೂ ಹಾಕ್ತೀವಿ, ಆದ್ರೂ ಹಿಂಡಿ ಹಾಕಿದಷ್ಟು ಹಾಲು ಇಂಪ್ರೂವ್ ಬರಲ್ಲ. ಹಿಂಡಿ ಹಾಕಿದ್ರೆ ಇಂಪ್ರೂವ್ ಬರುತ್ತೆ ಹಾಲು, ಹಿಂಡಿಯಿಂದ ಹೆಚ್ಚು ಇಳುವರಿ ಬರುತ್ತೆ. ಮೆಕ್ಕೆಜೋಳನ ಹಾಕ್ತಿವಿ, ರಾಗಿ ಹಾಕ್ತಿವಿ, ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಒಂದು ಡ್ರಮ್ ತುಂಬಿಕೊಂಡು ನಾವು ಅವಕ್ಕೆ ಹಾಕ್ತಿವಿ. ಈಗ ಎಲ್ಲ ಒಂದ್ ಕಡೆ ನಿಮಗೆ ಹೊಸ ಕಡಿಕೆ ಮಾಡಿದ್ರಿಂದ ರಾಗಿ ಬೆಳಿಬೇಕಂತಲೂ ಮನ್ಸು ಮಾಡಿರಲ್ವಾ? ಅಲ್ಲಿ ಇಲ್ಲದ್ರೂ ತಗೊಂಡು ಹಾಕ್ತಿವಿ ಸರ್, ಮೆಕ್ಕೆಜೋಳ ಇರುತ್ತಲ್ಲ ಮೆಕ್ಕೆಜೋಳ ಉಳಿಸ್ಕೊಂತೀವಿ, ಉಳಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿವಿ ದನಗಳಿಗೆ. ಈಗ ಬೇಸಿಗೆಯಲ್ಲಿ ನಿಮಗೆ ಹಸಿ ಮೇವು ಸಿಗ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಈಗ ಹಸಿ ಮೇವಾಗಿ ಕೆಲವು ಬೆಳೆಗಳು ಬಂದವು, ನೇಪಿಯರು, ಅವನ್ನೆಲ್ಲ ಯಾಕೆ ಬೆಳಕ ಬರ್ತೀವಿ? ಎಲ್ಲೋ ಒಂದ್ ಸೈಡ್ ನಿಮ್ ತೋಟದಲ್ಲಿ ನೀರ್ ಅವಕಾಶ, ನೀರಿನ ಸಮಸ್ಯೆ ಇರೋದ್ರಿಂದ ನಾವು ಅಡಿಕೆ ಒಂದು ಉಳಿಸ್ಕೋಬೇಕಷ್ಟೇ, ನೀರಾದ್ರೆ ಎಲ್ಲ ಬೆಳಕೋಬಹುದು. ಹೌದು, ಈಗ ಎಲ್ಲದಕ್ಕೂ ನಮ್ಮ ರೈತರಿಗೆ ನೀರ್ ಬೇಕಲ್ವಾ? ಈಗ ಈ ವರ್ಷ ಹೆಚ್ಚು ಮಳೆ ಬರಲಿಲ್ಲ, ಇನ್ನ ವರ್ಷ ಚೆನ್ನಾಗಿ ಬಂತು ಮಳೆ ಅಲ್ವಾ? ಈ ವರ್ಷ ಅದೇ ಇಲ್ಲ. ಈಗ ನಿಮ್ಮಲ್ಲಿ ಅಡಿಕೆ ಒಂದು ಜಮೀನಲ್ಲಿ ಸಾಕಷ್ಟು ಕೊಳವೆ ಬಾವಿ ಹಾಕ್ಸಿದ್ವಿ ಅಂತ ಹೇಳಿದ್ರ, ನೀರಿನ ಸಮಸ್ಯೆಯಿಂದ ಅಂತ ಹೇಳಿದ್ರ, ಈಗ ಹೋದ ವರ್ಷ ಮಳೆ ಜಾಸ್ತಿ ಬಂತು, ಹಿಂಗ ಮಳೆ ಬಂದಾಗ ನಿಮ್ಮ ಜಮೀನಲ್ಲೇ ನೀರ್ ಇಂಗುವಂತ ಒಂದು ವ್ಯವಸ್ಥೆ ಮಾಡಬಹುದಲ್ಲ ನೀವು? ಈಗ ಹಿಂಗ ಗುಂಡಿಗಳು ಮಾಡಬಹುದು, ಸುತ್ತಲೂ ಬದುಗಳಾಕಿ ನೀರ್ ನಿಲ್ಸಂತದ್ದು, ಇದನ್ನೆಲ್ಲ ಯಾಕೆ ಮಾಡಬಾರ್ದು ನೀವು? ಅವು ನೀರು ನಿಲ್ಲ ಮಾಡಿಲ್ಲ ಸಂಗೆ, ನೀರ್ ನಿಂತು ಹೊರಕ್ ಹೋಗಂಗೆ ಇವನ್ ಸೇತ್ಮೆ ಮಾಡ್ಬಿಡದ್ರ, ಒಂದ್ 15 ದಿವಸ ನಿಲ್ತಾರ ನೀರ್ ನಿಂತ. ಒಟ್ಟ 15 ದಿನ ಆದ್ರೂ ನೀವು ನೀರ್ ನಿಲ್ಲುವಂತ ಒಂದ್ ವ್ಯವಸ್ಥೆ ಮಾಡಿದ್ರ? ಮಾಡಿದ್ವಿ. ಇದು ಕೊಳವೆ ಬಾವಿ ಅಕ್ಕಪಕ್ಕ ಹಿಂಗ ಗುಂಡಿಗಳು ಇವನ್ನೆಲ್ಲ ಮಾಡಿದ್ರೆ ನೀರು ಜಲ ಅಭಿವೃದ್ಧಿ ಮಾಡಬಹುದಲ್ಲ? ಮಾಡಿಲ್ಲ ಸಾವನ್ ನೀನು. ಯಾಕೆ ಮಾಡಿಲ್ಲ? ಈಗ ಅಷ್ಟೊಂದು ನೀರಿನ ಸಮಸ್ಯೆ ಇದ್ರ ನಿಮಗೆ? ಯುವ ಸಮಸ್ಯೆ ಇದೆ ಸರ್, ಈಗ ಹಿಂದ್ ವರ್ಷ ಆತಲ್ಲ ಹಂಗಾದತ್ತು ಅಂತ ಮತ್ ಮಾಡಿಲ್ಲ. ಒಳ್ಳೆ ಮಳೆ ಆಯ್ತು ಅಂದ್ರೆ ಏನು ಸಮಸ್ಯೆ ಇಲ್ಲ ಅಂತ? ಸಮಸ್ಯೆ ಇಲ್ಲ ಸರ್. ಪ್ರತಿನಿತ್ಯ ಈಗ 5-6 ಆಕಳ ಸಾಕಾಣಿಕೆ ಮಾಡಿದ್ರಲ್ಲ ಸಣ್ಣ, ಎಷ್ಟು ಹಾಲು ಮಾರಾಟ ಮಾಡ್ತೀರ ನೀವು? 30 ಲೀಟರ್ ಗಟ್ಟಲೆ ಹಾಕಿದ್ವಿ. ಈಗ ಕಡಿಮೆ ಆಗಿದ್ಯಾ? ಇವಾಗ 1-2 ಇವಾಗ ಕಡಿಮೆ ಅದೇ, ಕರುಗಳು ಜಾಸ್ತಿ ಅದಾವೆ. ಒಂದೇ ಕರಿ ಅದು, ಒಂದು 4-5 ಕರುಗಳು ಅದಾವೆ. ಈಗ ಮಾರಾಟ ಏನಾದ್ರೂ ಮಾಡಿದ್ರೆ ಹಸುಗಳನ್ನ? ಹಸುಗಳು ಮಾರಾಟ ಮಾಡಿದ್ವಿ ಸರ್, ಅಷ್ಟೊಂದು ಇಟ್ಕೊಳ ಕಾಲ ಸರ್, ಬಡವಾದಂಗ ಒಂದು ಕರುಗಳು ಇಟ್ಕೊಂಡು ಆಕಳುಗಳು ಕೊಟ್ಟಿದ್ವಿ ಸರ್ ಕರಿ ಅಂತ. ಈಗೆಲ್ಲ ಹಸುಗಳು ಅಂತಂದ್ರೆ ಸಾಕಷ್ಟು ದುಬಾರಿ ಆಗಿದಾವಲ್ವಾ? ದುಬಾರಿ ಆಗಿದೆ ಸರ್, ಅವ ಕೊಟ್ಟಿವಿ, ಇವಾಗ ಏನ್ ಮಾರಿಲ್ಲ ಸರ್, ಈಗ ನಾವು ಕರಿಯಕ್ ಇಟ್ಕೊಂಡಿವ್. ಒಳ್ಳೆ ಉತ್ಕೃಷ್ಟವಾಗಿ ಕರುಗಳು ಬರ್ಬೇಕಂತಂದ್ರೆ ಕರುಗಳು ಸಾಕಾಣಿಕೆ ಯಾವ ರೀತಿ ಮಾಡ್ಬೇಕಂತೀರ? ಅಲ್ಲ, ಇವಕ್ಕೆ ಯಾವ ತರ ಹಿಂಡಿ ಮೇವು ಹಾಕ್ತಿವಿ ಅವಕ್ಕೂ ಆ ತರ ಆಗ್ತಲೇ ಇರ್ತದೆ. ನಾವು ಡೈಲಿ ಊಟಕ್ಕಿಂತಲೂ ಆಗ್ತದೆ ಸರ್, 3 ತಿಂಗಳ ತನಕ ಕುಡಿಯಕ್ ಬಿಡ್ತೀವಿ, ಅವಾಗಿಂದಲೂ ಹಿಂಡಿ ಮೇವು ಅವಕ್ಕೂ ಹಾಕೆಂತಲೇ ಇರ್ತೀವಿ ನಾವು. ಈಗ ಪ್ರತಿನಿತ್ಯ ಅವ್ಕೆ ಸ್ನಾನ ಮಾಡಿಸ್ಬೇಕು, ಉಣ್ಣೆ ಬೆಳಬಾರ್ದಲ್ವಾ? ಉಣ್ಣೆ. ಈಗ ಈ ಒಂದು ಹೈನುಗಾರಿಕೆಯಲ್ಲಿ ಈಗ ಹಸು ಸಾಕಾಣಿಕೆ ಮಾಡಿರೋಂಥವ್ರಿಗೆ ದೊಡ್ಡ ಸಮಸ್ಯೆ ಅಂದ್ರೆ ಈ ಉಣ್ಣೆ ಸಮಸ್ಯೆ. ಉಣ್ಣೆ ಸಮಸ್ಯೆ. ಈಗ ಉಣ್ಣೆಗಳು ಬಿದ್ದುಬಿಟ್ರೆ ಕರಿಗಾಗ್ಲಿ ಹಸಿಗಾಗ್ಲಿ ಏರಿಕೆನೆ ಬರಲ್ಲ. ಅವ್ ಸ್ನಾನ ಮಾಡಿಸಿ ಔಷಧಿ ಹಚ್ಚುತ್ತೀವಿ, ಅವೆಲ್ಲ ಮೈ ಮೇಲೆ ಹಚ್ಕೊಂಡು ಹೊರಗಡೆ ಹೊಡ್ಕೊಂಡು ಹೋಗ್ತಿವೆ, ಎಲ್ಲ ಉದುರಿ ಬಿಡ್ತಾವೆ. ಅಂದ್ರೆ ಉಣ್ಣೆ ಬೆಳಬಾರ್ದು, ಉತ್ಕೃಷ್ಟವಾಗಿ ಬರುತ್ತೆ ಹಸು ಅಲ್ವಾ? ಅವನು ಉಣ್ಣೆ ಬೆಳೆದಂಗ್ ನೋಡ್ಕೊಂತೀವಿ. ಈಗ ಹಾಲು ಮಾರಾಟ ಅಂದ್ರೆ ನಿಮ್ಮೂರಿನಲ್ಲೇ ಡೈರಿ ಇದೆ ಅಂತ? ನಮ್ಮೂರಲ್ಲಿ ಇದೆ. ಅಲ್ಲೇ ಹೋಗಿ ಮಾರಾಟ ಮಾಡ್ತೀರಾ? ಈಗ ಸಾಕಷ್ಟು ನಿಮಗೆ ಹಾಲಿನ ಇಳುವರಿ ಬಂತು, ಒಂದ್ ಟೈಮ್ ಡೈರಿ ತಗೊಂಡು ಹೋಗ್ತೀರಾ, ಡಿಗ್ರಿ ಬರ್ಲಿಲ್ಲ, ಫ್ಯಾಟ್ ಬರ್ಲಿಲ್ಲ ಅಂತ ಹೇಳಿ ವಾಪಸ್ ಬರಂತ ಒಂದು ಸಂದರ್ಭನೂ ಇರುತ್ತಲ್ವಾ? ಅವಾಗ ಏನ್ ಮಾಡ್ತೀರಾ ಹಾಲು? ಅವನ್ನೆಲ್ಲ ಮನೆಯಲ್ಲಿ ಕಡದು ದನಗಳಿಗೆ ಮಜ್ಜಿಗೆ ಹಾಕ್ತಿವಿ, ಬೆಣ್ಣೆ ಬರೋದು ನಾವು ಇಟ್ಕೊಂತೀವಿ ಸರ್. ಅದನ್ನ ಈಗ ಮೊಸರು ಮಾಡೋಂಥದ್ದು, ಮೊಸರು ಮಾರಾಟ ಮಾಡೋಂಥದ್ದು ಮಾಡಲ್ಲ ಸರ್. ಈಗ ಬೆಣ್ಣೆನ ಮಾರಾಟ ಮಾಡ್ತೀರಾ? ಅವನು ಮಾಡ್ತೀವಿ. ಈಗ ಬೆಣ್ಣೆ ಅಂದ್ರೆ ಏನ್ ರೇಟ್ ಇದೆ ಈಗ? ಬೆಣ್ಣೆ 600-700 ತನಕ ಮಾಡ್ತಾರ ಸರ್. ಈಗ ಆಕ್ಲಿನ್ ಬೆಣ್ಣೆಗೆ ಅಷ್ಟೊಂದು ಡಿಮ್ಯಾಂಡ್ ಇದೆಯಲ್ವಾ? ಡಿಮ್ಯಾಂಡ್ ಇದೆ ಸರ್, ಈಗ ಡೈರಿಗೆ ಹಾಕ್ತಿವ ಅದು ಮಾಡಲ್ಲ, ಈಗ ನಾವು ಮನೆಗೆ ಇಟ್ಕೊಂಡಿದ್ರಾಗ ಜಾಸ್ತಿ ಆದ್ರೆ ಮಾರಾಟ ಮಾಡ್ತೀವಿ. ಸಾಕಷ್ಟು ಈಗ ಹಾಲು ಉತ್ಪಾದನೆ ಆದಾಗ ನಿಮ್ಮ ಹಸುಗಳಿಂದ ಈಗ ನೇರವಾಗಿ ಹಾಲು ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ತಗಬಹುದು, ಅಥವಾ ಮೊಸರು ಈ ತರ ಬೆಣ್ಣೆ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ತಗಬಹುದು? ಹಾಲಿಂದ ಮಾರಾಟ ಮಾಡಿದ್ರೆ ದೊಡ್ಡ. ಈಗ ನೇರವಾಗಿ ಹಾಲು ಕೊಟ್ಟರೆ ಯಾವ್ದು ನಮಗೆ ಕೆಲಸ ಇರಲ್ಲ ಅಂತ ಹೇಳ್ತೀರ? ಅದರದೇ ಹಾಲು ಪಾಡಸ್. ಈಗ ಬೆಣ್ಣೆ ಮಾಡ್ಬೇಕು, ಮೊಸರು ಮಾಡಬೇಕು ಅಂದ್ರೆ ಬಹಳಷ್ಟು ರೇಸಿಕೆ ಅಂತಾರಲ್ಲ, ಆ ತರ ಹಾಲಿನಲ್ಲಿ ಬಂದಷ್ಟು ಬೆಣ್ಣೆಯಲ್ಲಿ ಬರಲ್ಲ ಸರ್. ಈಗ ಕೆಲವು ಟೈಮ್ ಡಿಗ್ರಿ ಬರಲಿಲ್ಲ, ತಂದು ಮನೆಯಲ್ಲಿ ನಾವು ಮಜ್ಜಿಗೆ ಮಾಡಿದ್ವಿ, ದನಗಳಿಗೆ ಹಾಕಿದ್ವಿ ಅಂತ ಹೇಳಿದ್ರ, ಡಿಗ್ರಿ ಯಾಕೆ ಬರಲ್ಲ? ನೀವು ಎಲ್ಲ ಉತ್ಕೃಷ್ಟವಾದ ಮೇವು ಕೊಡ್ತೀರಿ. ಆದ್ರೂ ಹಸಿಗಳು ನೀರು ಜಾಸ್ತಿ ಕುಡಿದ್ರಿಂದ ನನ್ನ ಟೈಮ್ ವಾತಾವರಣದಿಂದ ಬರಲ್ಲ ಅಂತ ಸರ್. ಅವಾಗ ಏನ್ ಬದಲಾವಣೆ ಮಾಡ್ತೀರಾ ನೀವು? ಅವಾಗೇನು ಅವ್ರು ಹೇಳ್ತಾರ, ಇವ್ ಯಾವ್ದೋ ಬೂಜ ಏನೋ ಕೊಡ್ತಾರೆ, ಅಲ್ಲಿ ಪೌಡರ್ ಕೊಡ್ತಾರೆ, ಅದನ್ನ ಹಾಕ್ತಿವಿ ಅವಾಗ. ಅವಾಗ ಸರಿ ಆಗುತ್ತೆ, ಅವಾಗೇನೋ ಆಗುತ್ತೆ. ಏನ್ ರೇಟ್ ಇದೆ ನಿಮಗೆ ಹಾಲಿನ ರೇಟ್ ಪ್ರತಿ ಒಂದು ರೇಟ್? ಇವಾಗ 32-31 ಆಗ್ತಾರೆ. ಅದು ಫ್ಯಾಟ್ ಬಂದಂಗೆ, ಡಿಗ್ರಿ ಫ್ಯಾಟ್ ಬಂದಂಗೆ ಆಗ್ತಾರೆ. ಯಾವ 5 ರೂಪಾಯಿ ಮೇಲೆ ಹಾಕಿ ಕೊಡ್ತಿದ್ರ ಅವ್ನು ಕೊಡ್ತಾರೆ, 40 ರೂಪಾಯಿ ಬೀಳುತ್ತೆ ಲೀಟರ್. ಈಗ ಪ್ರತಿ ವಾರಕ್ಕೊಮ್ಮೆ ಕೊಡ್ತಾರ, ಏನ ಒಂದ್ ತಿಂಗಳಿಗೊಮ್ಮೆ ಕೊಡ್ತಾರೆ? ತಿಂಗಳ ಕೊಡ್ತಾರೆ. ನಿಮ್ಮ ಅಕೌಂಟ್ಗೆ ನೇರವಾಗಿ ಬರುತ್ತೆ ದುಡ್ಡು. ಈಗ ಎಲ್ಲ ಒಂದ್ ಕಡೆ ಅದರಿಂದ ಆದಾಯ ಕಾಣ್ತೀರ ನೀವು ಹೈನುಗಾರಿಕೆಯಿಂದ? ಈಗ ಸಾಮಾನ್ಯವಾಗಿ ಹಸುಗಳಿಗೆ ಏನಾದ್ರೂ ರೋಗ ಬಂತು, ಮರಣ ಬಂತು ಅಂದ್ರೆ ನಿಮಗೆ ಸಾಕಷ್ಟು ಆರ್ಥಿಕವಾಗಿ ಲಾಸ್ ಆಗುತ್ತಲ್ವಾ? ಆಗುತ್ತೆ ಸರ್, ಏನ್ ಮಾಡಕ್ಕಾಗುತ್ತೆ? ಈಗ ಇನ್ಸೂರೆನ್ಸ್ ಇಂತದ್ ಮಾಡ್ಸಲ್ವಾ ನೀವು? ಇನ್ಸೂರೆನ್ಸ್ ಮಾಡಿಸಿದೀವಿ ಸರ್. ಅಲ್ಲೇ ಹಾಲಿನ ಡೈರಿ ವತಿಯಿಂದಲೇ ಇನ್ಸೂರೆನ್ಸ್ ವ್ಯವಸ್ಥೆ ಮಾಡಿದಾರಲ್ವಾ? ಮಾಡಿಸಿದ್ದೀವಿ. ನೀರಾವರಿ ಇದೆ ಅಂತ ಹೇಳಿದ್ರ, ಮಳೆಗಾಲದಲ್ಲಿ ಹೆಚ್ಚು ನೀರಿದ್ದಾಗ ಇಲ್ಲೊಂದ್ ಕಡೆ ಈ ಹೂವಿನ ಬೆಳೆಗಳನ್ನ ಬೆಳಿಬೇಕು, ಅದರಿಂದ ದಿನನಿತ್ಯ ಆದಾಯ ತಗೊಳ್ಬೇಕು ಅಂತ ಹೇಳಿ ಮನ್ಸು ಮಾಡ್ಲಿಲ್ಲ ನೀವು? ನೀರ್ ಇದ್ರೆ ಮಾಡ್ತೀವಿ ಸರ್. ಅಲ್ಲ, ಮಳೆಗಾಲದಲ್ಲಿ ಈಗ ಮಳೆ ಬಂದಾಗ ನೀರ್ ಇರುತ್ತೆ, ಅವಾಗೆಲ್ಲ ಚೆನ್ನಾಗಿದ್ದಾಗ, ನೀರ್ ಚೆನ್ನಾಗಿದ್ದಾಗ ಬೆಳಿತೀವಲ್ಲ, ಮೆಕ್ಕೆಜೋಳ ಹಾಕ್ತಿವಿ. ಹೂವಿನ ಬೆಳೆಗಳು? ಹೂವಿನ ಏನ್ ಬೆಳೆದಲ್ಲ ಸರ್. ಈಗ ಸೊಪ್ಪು ತರಕಾರಿ ಇಂಥವಕ್ಕೇನ್ ಮನಸ್ಸು ಮಾಡಿ? ತರಕಾರಿ ಮಾಡ್ತೀವಿ, ತರಕಾರಿ ಮಾರಿ ಈ ಸಂತೆಯಲ್ಲಿ ಮಾರ್ತೀವಿ. ಏನೇನು ತರಕಾರಿ ಬೆಳೆದ್ರೆ ನೀವು? ಇನ್ನೇ ಟೊಮಾಟೋ, ಮೆಣಸಿನ್ಕಾಯಿ, ಜವಳಿಕಾಯಿ, ಬೆಂಡೆ ಇವನ್ನೆಲ್ಲ ಹಾಕ್ತೀವಿ. ಈಗ ಮಾರಾಟ ಅಂತಂದ್ರೆ ನೀವು? ಮಾರಾಟ ಅಂದ್ರೆ ಸಿರಿಗೆಲ್ಲಿ ಹತ್ರ ಇದೆಯಾ, ನಾವೇ ತಗೊಂಡೋಗಿ ಮಾರ್ತೀವಿ. ಸಂತೆಯಲ್ಲಿ ನಾವು ಮಾರಿದ್ರೆ ನಮಗೊಂದು ಕಾಸು ಉಳಿತೈತೆ ಅಂತ ಮಾರ್ತೀವಿ ಸರ್. ತಾಳ್ಮೆ ಇರ್ಬೇಕಲ್ಲ ಸಂತೆಯಲ್ಲಿ ಮಾರಾಟ ಮಾಡ್ತೀವಿ. ಈಗ ನೀವೇ ನೇರವಾಗಿ ಕೊಟ್ರೆ ಅಷ್ಟು ರೇಟ್ ಸಿಗಲ್ಲ ನಿಮಗೆ? ಸಿಗಲ್ಲ. ಈಗ ಅಲ್ಲಿ ಕೂತ್ಕೊಂಡು ತಕ್ಕಡಿ ಕಟ್ಟಿ ಹಚ್ಚಿ ಮಾರಾಟ ಮಾಡಿದ್ರೆ ಒಳ್ಳೆ ರೇಟ್ ಇರುತ್ತಲ್ಲ. ಅಂದ್ರೆ ನೀವು ಮಾರಾಟ ಮಾಡಿದಾಗ ಏನೇನು ರೇಟ್ ಇತ್ತು ತರಕಾರಿಗಳು? ಏನ್ರ ಅವಾಗ ಈಗ 5 ರೂಪಾಯಿ ಕೊಡ್ತಾ 10 ರೂಪಾಯಿ ಕೊಡ್ತೀವಿ ಸರ್, ಅದೇ 5 ರೂಪಾಯಿ ನಮಗೆ ಉಳಿತೈತೆ ಅಷ್ಟೇ. ಅದಕ್ಕರ್ಧ ಲಾಭ, ಅದಕ್ಕರ್ಧ ಕುಂತ ಮಾಡ್ಬೇಕು. ಮಾಡಿತ್ತೀವಿ ಅಂದಾಗ ಮತ್ ಮಾರಕ್ಕೆ ಇದಾಗಲ್ಲ ಅಂತ ಹೋಯ್ತಾ ಅಂದ್ರೆ ಸಂತೆಯಲ್ಲಿ ಕೂತ್ಕೊಂಡು ಮಾರ್ತೀವಿ. ಬೇರೆ ಸಿರಿಗೆರೆ ಸಂತೆಯಲ್ಲಿ ಅಷ್ಟೇ ಮಾರಾಟ ಮಾಡ್ತಿದ್ದು? ಈಗ ಬೇರೆ ಬೇರೆ ಕಡೆ ಹೋಗಲಿಲ್ಲ, ಭರಮಸಾಗರ ಅಲ್ಲಿ ಹೋಗ್ಬೋದು. ಅಂದ್ರೆ ಸಿರಿಗೆರೆಗೆ ಜಾಸ್ತಿ ಮಾಡ್ತೀವಿ. ನಿಮ್ಗೆ ಹತ್ರ ಆಗಿರೋ ಒಟ್ಟಾರೆ ಈ ಕೃಷಿ ಬದುಕು ಏನನ್ಸುತ್ತಮ್ಮ ನಿಮಗೆ? ಉತ್ತಮ ಅನ್ಸುತ್ತೆ. ಒಟ್ಟಾರೆ ಈ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ರಲ್ಲ, ಎಲ್ಲೇ ಒಂದ್ ಕಡೆ ನೆಮ್ಮದಿ ಕಂಡಿದ್ರಲ್ಲ ನೀವು ಕೃಷಿಯಲ್ಲಿ? ಯಾಕಂತಂದ್ರೆ ಕೊಟ್ಟಿಗೆ ಗೊಬ್ಬರನು ಸಾಕಷ್ಟು ಸಿಗುತ್ತೆ ನಿಮಗೆ, ಒಳ್ಳೆಯ ಒಂದು ಅಡಿಕೆ ಬೆಳೆನೂ ಬರುತ್ತೆ. ನಿಮ್ಮದಿ ಇದೆ ಸರ್, ಅದನ್ನೆಲ್ಲ ಮಾಡೋದ್ರಿಂದ ಚೆನ್ನಾಗಿ ಉತ್ತಮ. ಒಟ್ಟು ಕೈ ಮುಟ್ಟು ಮಾಡ್ಬೇಕು. ನಾವು ಮುಟ್ಟು ಮಾಡಿದ್ರೆ ನಮಗೆ ಅನುಕೂಲ, ಎಲ್ಲ ಕೊಟ್ಟು ಮಾಡಿದ್ರೆ ನಮ್ಗೆ ಏನು ಉಳಿಯಲ್ಲ ಸರ್. ಹೌದು, ಎಲ್ಲ ಬರೀ ನಾವು ಕೃಷಿ ಕಾರ್ಮಿಕರ ಮೇಲೆ ಅವಲಂಬಿತರ ಆಗಬಾರ್ದು ಅಂತ ಹೇಳ್ತೀರ. ಒಳ್ಳೇದು ಬಸಮ್ಮ ಅವರೇ, ಇಲ್ಲೇ ತನಕ ಈ ಒಂದು ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಒಂದು ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಓಬವ್ವನಾಗ್ತಿ ಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಎಸ್ ಬಸಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಈಗ ಪೇಟೆ ಧಾರಣೆ. ಬಾಳೆಹಣ್ಣು, ಏಲಕ್ಕಿ ಬೆಳೆ ಕ್ವಿಂಟಲ್ಗೆ ಕನಿಷ್ಠ. ದಾವಣಗೆರೆ ಮಾರುಕಟ್ಟೆಯಲ್ಲಿ ಏಲಕ್ಕಿ ಬೆಳೆ ಕ್ವಿಂಟಲ್ಗೆ ಕನಿಷ್ಠ 4,000 ರೂಪಾಯಿಗಳಿಂದ ಗರಿಷ್ಠ 5,000 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ ಕ್ವಿಂಟಲ್ಗೆ ಕನಿಷ್ಠ 8,000 ರೂಪಾಯಿಗಳಿಂದ ಗರಿಷ್ಠ 8,500 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಲ್ಗೆ 1,200 ರೂಪಾಯಿಗಳಿಂದ ಗರಿಷ್ಠ 1,600 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳಿಂದ ಗರಿಷ್ಠ 1,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 7,000 ರೂಪಾಯಿಗಳಿಂದ ಗರಿಷ್ಠ 8,000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 7,000 ರೂಪಾಯಿಗಳಿಂದ ಗರಿಷ್ಠ 7,500 ರೂಪಾಯಿಗಳು. ನವಿಲ್ಕೋಸು ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳಿಂದ ಗರಿಷ್ಠ 3,200 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 300 ರೂಪಾಯಿಗಳಿಂದ ಗರಿಷ್ಠ 1,350 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು. ದಾಳಿಂಬೆ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳಿಂದ ಗರಿಷ್ಠ 1,400 ರೂಪಾಯಿಗಳು. ಮೂಲಂಗಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳಿಂದ ಗರಿಷ್ಠ 3,200 ರೂಪಾಯಿಗಳು. ಸಿಹಿ ಗೆಣಸು ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳಿಂದ ಗರಿಷ್ಠ 1,600 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳಿಂದ ಗರಿಷ್ಠ 3,200 ರೂಪಾಯಿಗಳು. ಟೊಮೆಟೊ ಕ್ವಿಂಟಲ್ಗೆ ಕನಿಷ್ಠ 6,000 ರೂಪಾಯಿಗಳಿಂದ ಗರಿಷ್ಠ 8,000 ರೂಪಾಯಿಗಳು. ಸಜ್ಜೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ಕನಿಷ್ಠ 2,368 ರೂಪಾಯಿಗಳಿಂದ ಗರಿಷ್ಠ 2,605 ರೂಪಾಯಿಗಳು. ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 4,014 ರೂಪಾಯಿಗಳಿಂದ ಗರಿಷ್ಠ 5,104 ರೂಪಾಯಿಗಳು. ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 4,811 ರೂಪಾಯಿಗಳಿಂದ ಗರಿಷ್ಠ 7,766 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 2,811 ರೂಪಾಯಿಗಳಿಂದ ಗರಿಷ್ಠ 3,349 ರೂಪಾಯಿಗಳು.